ಕೇಳಿ ನುಗ್ಗಿ ಬೇಸಾಯ ಕ್ರಮಗಳ ಕುರಿತು ಶ್ರೀ ಚಂದ್ರಪ್ಪ ಹುಲಿ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಮೋರ್ನಳ್ಳಿಯ ಚಂದ್ರಪ್ಪ ದೊಡ್ಡರಾಮಪ್ಪ ಹುಳ್ಳಿಯವರಿದ್ದಾರೆ. ಸುಮಾರು 10 ಎಕರೆ ನೀರಾವರಿ ಜಮೀನವರದು. ಇವರು ವಿಶಿಷ್ಟವಾಗಿ ನುಗ್ಗೆ ಬೇಸಾಯದಲ್ಲಿ ಅನುಭವ ಹೊಂದಿದಂಥವರು. ಯಾವ ರೀತಿ ನುಗ್ಗೆಯನ್ನು ಅವರು ಬೆಳೆಸ್ತಾ ಇದ್ದಾರೆ, ಅವರು ಪಡ್ಕೊಂಡಿರೋ ಲಾಭಗಳು ಏನು, ಎಲ್ಲದರ ಬಗ್ಗೆ ಇವತ್ತು ಚಂದ್ರಪ್ಪ ಅವರು ತಮ್ಮ ಅನುಭವಗಳನ್ನು ತಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಚಂದ್ರಪ್ಪ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಾವು ನುಗ್ಗಿನ ಸಾಲಿಂದ ಸಾಲಿ ಎಂಟು ಫೀಟ್ ಅಗಲ, ಬೀಜದಿಂದ ಬೀಜಕ್ಕೆ 3-3.5 ಫೀಟ್ ಊರ್ತೀವಿ ಸರ್. ನಾವು ಊರಿಯ ಬೀಜ ಫಸ್ಟ್ ನಾಟಿ ಮಾಡಿದ್ದೆ, ಅದ್ರಾಗ ಮಿಶ್ರ ಬೆಳೆಯನ್ನು ಮಾಡ್ತೀವಿ ನಾವು. ಹತ್ತಿ ಇಲ್ಲ ಮೆಣಸಿನ ಬೀಜ ಇಲ್ಲ ಉಳ್ಳಾಗಡ್ಡಿ ಇವನ್ನೆಲ್ಲ ಮಾಡ್ತೀವಿ ಸರ್. ಆಮೇಲೆ ನೀರು ಬರೀ ನೀರ ಬಿಡ್ತೀವಿ ಸರ್. ನೀರಾವರಿಲಿಂದ ನಮ್ಮ 2 ಪಂಪ್ ಸೆಟ್ ಅದಾವು. ನೀರು ಬಿಟ್ಟು 8-10 ದಿನಕ್ಕೆ ಸಸಿ ಹೊಡಿತೀವಿ ಸರ್. ಅದು ಹೊಡೆದಿಂದ ತಿಂಗಳಿಗೊಮ್ಮೆ ಅಥವಾ ತಿಂಗಳ 2 ತಿಂಗಳ ಆಮೇಲೆ ಎಣ್ಣೆ ಸ್ಪ್ರೇ ಮಾಡ್ಕೊಂತ ಹೋಗ್ತಾ ಇದ್ದೀವಿ ಸರ್. ಅದು ಸುಮಾರು 6 ಅಥವಾ 8 ತಿಂಗಳಿಂದ ಕಾಯಿ ಬಿಡಕ್ಕೆ ಚಲೋ ಆಗುತ್ತೆ ಸರ್. ಅದು ಕಾಯಿ ಬಿಟ್ಟಿಂದಂದ್ರೆ 8 ಅಂದ್ರೆ ಸುಮಾರು 6 ತಿಂಗಳ ಮಟ್ಟ ಕಾಯಿ ಇದಾಗುತ್ತೆ ಸರ್. ಅದು ಫಸ್ಟ್ ಮಟ್ಟ ಮೊದಲು ಅದು ಸ್ಟಾರ್ಟಿಂಗ್ ಕಾಯಿ ಬಿಟ್ಟು ಹೊತ್ತಿನಾಗ ಒಳ್ಳೆ ಚೆನ್ನಾಗಿ ರೇಟ್ ಸಿಗುತ್ತದೆ ಸರ್. ನಮ್ಗೆ ಆ ರೇಟ್ ಸಿಕ್ಕಾಗ ಅವಾಗ ನಮಗೆ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು. ಆಮೇಲೆ ಮಿಶ್ರ ಬೆಳೆಯಾಗಿ ಮಾಡಿರ್ತೀವಲ್ಲ, ಸಾಲಿನ ಸಾಲಿಗೆ ಅದು 4 ಫೂಟ್ ಹತ್ತಿ ಇರ್ತದೆ. ಅಲ್ಲಿ ಹತ್ತಿನ ಕೂಡ ಚೆನ್ನಾಗಿ ನಾವು ಬೆಳೆ ತೆಗೆದಿದ್ದೀವಿ ಸರ್. ಎಕರೆಗೆ ಸುಮಾರು 1-1.5 ಲಕ್ಷ ರೂಪಾಯಿ ನುಗ್ಗೆ ಪೀಕ್ ತಗೊಂಡಿದ್ವಿ. ಹತ್ತಿ ಅದಕ್ಕೇನು ಮಾಡಿರ್ತೀವಲ್ಲ, ಅದಕ್ಕೆ ಖರ್ಚು ಮಾಡೋವಷ್ಟು ಖರ್ಚು ಅದು ಹತ್ತಿ ಬೆಳೆ ತೆಗಿತೈತೆ ನಮ್ದು. ಆಮೇಲೆ 1 ವರ್ಷ ನಾವು ನಾಟಿ ಮಾಡಿದ್ನಂದ್ರೆ ಸುಮಾರು ನಮಗೆ ಬೇಕಾದಷ್ಟು ಮಟ್ಟ ಆ ಸಸಿನ ಉಳಿಸ್ಕೋಬಹುದು ನಾವು. ಅದರೊಳಗೆ ಹುಲ್ ಬೀಳಲಾರ್ದಂಗ ದೇಕ್ರೇಕಿ ಮಾಡ್ಕೊಂತ ಹೋಗ್ಬೋದು. ನಮ್ಗೆ ಹೆಚ್ಚಿನ ಒಂದು ಲಾಭನ ಕೊಟ್ಟಿದೆ ನುಗ್ಗಿ ಸರ್. ಚಂದ್ರಪ್ಪ, ಈ ನುಗ್ಗೆ ಬೆಳೆ ಬೆಳಿಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನುಗ್ಗಿಲಿಂದ ನಮ್ಗೆ ಒಳ್ಳೆ ಪಕ್ಕದಲ್ಲಿ ಇವರು ನಮ್ದು ಬ್ರದರ್ ಕೂಡ ನುಗ್ಗೆ ಹಾಕಿದ್ರು ಫಸ್ಟ್, ಇವ್ರು ಕೂಡ ಹಾಕಿದ್ರಲ್ಲ, ಅವ್ರದ್ದು ಬೆಳೆನ ನೋಡಿದ್ವಿ ನಾವು. ಅವ್ರ ನುಗ್ಗಿಲಿಂದ ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿದೆ, ಚೆನ್ನಾಗಿ ನಾವು ರೈತರಿಗೆ ಅನುಕೂಲ ಆಗುತ್ತದೆ ಅಂತ ಹೇಳಿ ಅವ್ರ ಒಂದು ಮಾರ್ಗದರ್ಶನ ತೊಗೊಂಡು ನಾವು ಪ್ರಯತ್ನ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತದಲ್ಲ. ಈಗ ಮೆಕ್ಕೆಜೋಳ ಸೂರ್ಯಪಾನು ಶೇಂಗಾ ಇವನ್ನೆಲ್ಲ ಹಾಕಿ ಖರ್ಚು ಜಾಸ್ತಿ ಬರಕತ್ತು. ಆಮೇಲೆ 4 ತಿಂಗಳಿಗೊಮ್ಮೆ ಅದನ್ನ ಬೆಳೆ ಕಟಾವು ಮಾಡಿ ಖರ್ಚು ಗಳೆ ಹೊಡೆಯೋದು ಅದು ಇದು ಜಾಸ್ತಿ ಖರ್ಚು ಬರಕತ್ತು. ನುಗ್ಗೆ ಆದ್ನಂದ್ರೆ ಭಾಳದಿಂದ ಬೆಳೆಯಲ್ಲ, ಬೀಜ ಗೊಬ್ಬರದ್ದು ಉಳಿತಾಯ ಆಗತ್ತೆ. ಅದನ್ನು ಮಾಡಿದ್ನಂದ್ರೆ ನಮಗೆ ಮನೆತನ ಒಳ್ಳೆ ಒಂದು ಇದರಲ್ಲಿಂದ ನಡೆಸೋಕ್ಕಾಗತ್ತೆ. ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿಕ್ಕಾಗಲಿ, ನಾವು ಮುಂದೆ ಏನಾರ ಮಕ್ಕಳು ಮದುವೆ ಮಾಡೋಕ್ಕಾಗಲಿ, ಜಮೀನು ಗಿಮೀನು ಖರೀದಿ ಮಾಡಲಿಕ್ಕಾಗಲಿ, ಅದರಿಂದ ಲಾಭ ಆಗುತ್ತೆ ಅನ್ನೋದಕ್ಕೆ ಒಂದು ಉದ್ದೇಶದಿಂದ ನುಗ್ಗೆ ಬೆಳೆ ಮಾಡಿದ್ದೀವಿ. ಅದನ್ನು ಮಾಡಿದ್ದಕ್ಕೆ ನಮ್ಗೆ ಒಳ್ಳೆ ಮಾರ್ಕೆಟಿಂಗನ್ನು ಒಳ್ಳೆ ಚೆನ್ನಾಗಿ ಸಿಕ್ತು, ರೇಟನ್ನ ಒಳ್ಳೆ ಸಂಪಾದನೆ ಮಾಡಿದ್ದೀವಿ. ಎಷ್ಟು ಎಕರೆಯಲ್ಲಿ ಈಗ ನುಗ್ಗೆ ಬೆಳೆ ಬೇಸಾಯ ಮಾಡ್ತಾ ಇದ್ದೀರಿ? ಮೊಟ್ಟ ಮೊದಲು 2 ಎಕರೆ ಮಾಡಿದ್ದೆ ಸರ್. ನಾ ಮೊದಲು ಅದರಿಂದ ಒಳ್ಳೆ ಆದಾಯ ಬಂತು, ಮತ್ತೆ 2 ಎಕರೆ ಹೆಚ್ಚಿಗೆ ಮಾಡಿದ್ದೀನಿ ಸರ್. ಈಗ ನಾನು 4 ಎಕರೆ ನುಗ್ಗೆ ಮಾಡಿದ್ದೀನಿ. ಇವಾಗ 4 ಎಕರೆಯಲ್ಲಿ ನೀವು ನುಗ್ಗೆ ಬೆಳೆ ಬೇಸಾಯ ಮಾಡ್ತಾ ಇದ್ದೀರಿ. ಇದು ಒಂದು ತೋಟಗಾರಿಕಾ ಬೆಳೆ, ಬಹುವಾರ್ಷಿಕ ಬೆಳೆ, ಒಂದು ನಿರಂತರವಾಗಿ ನಿಮಗೆ ಫಲ ಕೊಡುವಂಥ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಬರುವಂಥ ಬೆಳೆ ಇದು ಅಂತೇಳಿ ಒಂದು ನಿರ್ಧಾರದಿಂದ ನೀವು ನುಗ್ಗೆ ಬೆಳೆ ಶುರು ಮಾಡಿದ್ರಿ. ಇವಾಗ ಇದರ ಮಾರುಕಟ್ಟೆ ಯಾವ ರೀತಿ, ಯಾವ ರೀತಿ ಕಟಾವು ಮಾಡ್ತೀರಿ ಮತ್ತು ಯಾವ ರೀತಿ ನೀವು ಇದನ್ನು ಮಾರುಕಟ್ಟೆಗೆ ಸರಬರಾಜು ಮಾಡ್ತೀರಿ, ಆ ಎಲ್ಲ ಅನುಭವಗಳು ಹೇಗೆ ಸರ್? ಇದನ್ನು ನುಗ್ಗೆ ಕಟಾವು ಮಾಡೋದಂತೂ ಭಾಳ ಈಸಿ ಸರ್. ಮನೆಯಲ್ಲಿ ಒಂದು 2-3 ಮಕ್ಕಳಾತ ನಾವು ಮನೆಯವ್ರು ಯಾರು ಇದ್ನಂದ್ರೆ 4 ಎಕರೆ ನುಗ್ಗೆ ಆರಾಮ್ ನಾವು ಇದನ್ನು ಮಾಡ್ಬೋದು. ಆಮೇಲೆ ಆ ನುಗ್ಗೆ ಕಟಾವು ಮಾಡೋದು ಏನಾದ್ರು ಕಟಿಂಗ್ ಇಲ್ಲ ಏನಿಲ್ಲ ಸರ್. ಅದು ಬಂದ್ರೆ ಒಂದು ಸ್ವಲ್ಪ ಹಿಂಗೈಲಿ ಹಿಡಿದ್ಬಿಟ್ಟು ನೆಂದ್ರೆ ನುಗ್ಗೆ ಅರಿಯಕ್ಕೆ ಬರ್ತದೆ ಸರ್. ಅದು ಬಂದು ಒಂದು ಅಕ್ಕಿ ಪ್ಯಾಕೆಟ್ ನಡುಕ್ಕೆ ಹರಿದು ಅದನ್ನೆಲ್ಲ ಅದ್ರ ಆ ಕಡೆ ಈ ಕಡೆ ತುಂಬಿ ಹೊಲದು ನಾವು ಬೆಳಗಾವು, ಆಮೇಲೆ ಶಿವಮೊಗ್ಗ, ರಾಣಿಬೆನ್ನೂರು, ಹಾವೇರಿ, ಕೊಪ್ಪಳ ಇಲ್ಲೆಲ್ಲ ಲೋಕಲ್ ಇದು ಕಾಯಿಪಲ್ಲೆ ಮಾರ್ಕೆಟಿಗೆ ಮಾರ್ತೀವಿ. ಒಳ್ಳೆ ಚೆನ್ನಾಗಿ ಅನುಕೂಲನೂ ಐತೆ. ಯಾಕಂದ್ರೆ ನಮ್ಮಲ್ಲಿ ಸುತ್ತಳ್ಳಿ ನಾವು ರೈತರು ಕೆಲವು ಜನ ಹಚ್ಚಿರ್ತೀವಲ್ಲ, ನಾವೆಲ್ಲರೂ ಕೂಡಿ ಒಂದು ಗಾಡಿ ಈಗ 100 ಪ್ಯಾಕೆಟ್ ಒಯ್ಯೋದು ಒಂದು ಗಾಡಿ ಇರ್ತದೆ, ಆ ಗಾಡಿಗೆ ಹಾಕಿ ಕಳಿಸಿದ್ನಂದ್ರೆ ನಾವು 4-5 ಜನ ರೈತರೊಳಗೆ ಒಬ್ಬರು ಹೋದ್ರೂ ನಾವು ಪಟ್ಟಿ ತೊಗೊಂಬಂದು ಅವರೆಲ್ಲ ರೈತರಿಗೆ ಹಂಚ್ತಿರ್ತೀವಿ. ಇದು ಒಂದು ಒಳ್ಳೆ ಅನುಭವ. ನೀವು ಮಾರುಕಟ್ಟೆ ವ್ಯವಹಾರಗಳನ್ನು ನೋಡ್ಕೊಂಡ್ಬಿಟ್ರೆ ಅದು ವೆಚ್ಚ ಕೂಡ ಕಡಿಮೆ ಆಗ್ತದೆ ಒಬ್ಬೊಬ್ಬರ ರೈತರಿಗೆ. ಯಾಕಂದರೆ ಒಬ್ಬರೇ ಗಾಡಿ ಬುಕ್ ಮಾಡೋದು, ತೊಗೊಂಡೋಗೋದು, ಅದು ಮಾರಾಟ ಮಾಡಿ ತೊಗೊಂಡ್ಬರೋದು, ಅದು ವೆಚ್ಚದಾಯಕ ಆಗೋದ್ರಿಂದ ಒಂದು 4-5 ಜನ ರೈತರು ಸೇರಿ ಮಾಡೋದ್ರಿಂದ ಅದು ಎಲ್ಲ ಖರ್ಚು ಎಲ್ಲರಿಗೂ ಹಂಚೋಗೋದು ಮತ್ತು ಲಾಭಾಂಶ ಕೂಡ ಹೆಚ್ಚುಗಿಡ್ತದೆ ಅಂತ ಹೇಳಿದ್ರಿ. ಈಗ ನೀವು ನುಗ್ಗೆಯನ್ನು ಬೆಳೆಸಬೇಕು ಅಂತ ನಿರ್ಧಾರ ಮಾಡಿದಾಗ ಈ ಸಸಿಗಳನ್ನು ಎಲ್ಲಿಂದ ತೊಗೊಂಡು ಬಂದ್ರಿ ಅಥವಾ ಬೀಜ ಬಿತ್ತನೆ ಮಾಡಿದ್ರು ಹೇಗೆ? ಇಲ್ಲ ಸರ್, ಈಗ ನಾವು ಸಸಿ ತಂದಿಲ್ಲರಿ ಅವನ್ನ, ಇಲ್ಲಿ ಲೋಕಲ್ ಬೀಜ ಇನ್ನೇನು ಅಕ್ಕಿ ರೈತರು ಬೆಳೆದಿದ್ರಲ್ಲ ಒಳ್ಳೆ ಚೆನ್ನಾಗಿ ಬಂದಂತ ಬೆಳೆ, ಆ ಬೆಳೆ ಹತ್ರ ಆ ರೈತರು ಕೊಟ್ಟು ಹೋಗಿ ನಾವು ಹಿಂಗಪ್ಪ ನಿಮ್ದು ಚೆನ್ನಾಗಿ ಬೆಳೆ ಬಂದಿದೆ ನಮಗಿಷ್ಟು ಬೀಜ ಕೊಡು ನೀನು ಅಂತ ಹೇಳಿ ಅವ್ರ ಹತ್ರ ಬೀಜ ತಗೊಂಡಿವಲ್ಲ, ಆ ಬೀಜನ ನಾವು ಕಾಮರ್ಷಿಯಲ್ ಹಂಗ ವರ್ಷ ವರ್ಷ ಮಾಡ್ಕೊಂತ ನಾವು ಹೊಂಟಿವಿ. ಸಸಿ ತಂದೆ ಅಂದ್ರೆ ಇಲ್ಲಿ ನಮ್ಮ ಇದಕ್ಕೆ ಆಗ್ತಾವ ಇಲ್ಲ ಅನ್ನೋದೊಂದು ಇದರಲಿಂದ ಇಲ್ಲೇ ನಮ್ಮಲ್ಲಿ ಲೋಕಲಿನ ಬೀಜನ ತಯಾರು ಮಾಡ್ಕೊಂಡು ಇದು ಮಾಡಿವಿ. ಆಮೇಲೆ ಅದು ನುಗ್ಗಿ ಹಾಕಿದಲ್ಲ ತಪ್ಪಲ ಹೂವ ಎಲ್ಲ ಬಿದ್ದು ಅದು ಮತ್ತಿಟ್ಟು ವರ್ಷ ವರ್ಷ ಸತು ಕೊಟ್ಕೊಂತನ ಹೋಗುತ್ತೆ, ಫಲವತ್ತತೆ ಭೂಮಿನೂ ಇದಾಗುತ್ತೆ. ಹಂಗೆ ನಾವು ಅಷ್ಟೊಂದು ಗೊಬ್ಬರದ ರಾಸಾಯನಿಕ ಗೊಬ್ಬರ ಜಾಸ್ತಿ ಬಳಕೆನೇ ಕಡಿಮೆ ಆಗುತ್ತೆ, ಅದು ನುಗ್ಗಿಗೆ ಅನುಕೂಲ ಅಂತ ಜಾಸ್ತಿ ಇದೆ. ಆಮೇಲೆ ಆ ನುಗ್ಗಿ ರೇಖಾತಿಂದೆ ಅಂದ್ರೆ ಸುಮಾರು ಬರ್ತದೆ ಸರ್ ಅದಕ್ಕೆ. ನಮಗೇನಪ್ಪ ಆ ನುಗ್ಗಿ ಇಳುವರಿ ಬರ್ಬೇಕಂದ್ರೆ ಸ್ವಲ್ಪ ಬಿಸಿಲು ತಂಡಿ ಜಾಸ್ತಿ ಬೇಸಿಗೆ ಬಿಟ್ಟುಬಿಟ್ಟು ನೆನೆಂದ್ರೆ ಸಾಕತ್ತು ಕಾಯಿ ಬಿಡುತ್ತೆ ಸರ್ ಅದು. ಅದರಿಂದ ನಮಗೆ ಭಾಳ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕೆ ಅನುಕೂಲ ಇದೆ ಸರ್. ಬೆಳೆಗೆ ಏನಾದರೂ ಹೆಚ್ಚುವರಿ ಪೋಷಕಾಂಶಗಳನ್ನು ನೀಡಬೇಕಾಗ್ತದೆ ಹೇಗೆ, ಮತ್ತು ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿಕೊಂಡಿದ್ರಿ, ನೀರು ಎಷ್ಟು ಬೇಕಾಗ್ತದೆ ಇದಕ್ಕೆ? ಸುಮಾರು 8 ದಿವಸಕ್ಕೊಮ್ಮೆ ನೀರು ಕಟ್ಟಬೇಕು ಸರ್. ಅದಕ್ಕೆ ಡ್ರಿಪ್ ಮಾಡಿದ್ರೆ ಅಂತೂ ಭಾಳ ಅನುಕೂಲ, ಲೇವರ್ ಚಾರ್ಜ್ ಅಂತ ಕಡಿಮೆನೇ ಆಗಿಬಿಟ್ರೆ ಡ್ರಿಪ್ ಆಗಿಬಿಟ್ಟು ನಿನ್ನೆ ಅಂದ್ರೆ ತುಂತುರು ನೀರಾವರಿ ಆಗಿಬಿಡ್ತದೆ. ನಾವಿನ್ನೂ ಮಾಡಿಲ್ಲ ಸರ್, ನೆಕ್ಸ್ಟ್ ಮಾಡ್ಬೇಕನ್ನೋ ತಲೆಗೈತೆ ಈಗ. ನೀರಿಂದು ನೀರಂತೂ ನಮ್ಗೆ ಸಾಲಿಂದ ಸಾಲ ಅಂದರೆ ಎಕರೆಗೆ ಒಂದು 8-10 ಸಾಲ ಆಗ್ತಾವೆ. ನೀರನ್ನು ಉಳಿತಾಯ ನಮಗೆ, ನೀರು ಹಾಸ್ಲಿಕ್ಕೆ ಈ ಕರೆಂಟ್ಗೆ ಇದನ್ನ ಮಾಡೋಕ್ಕೆ ಒಳ್ಳೆ ಅನುಕೂಲ ಐತೆ ಸರ್. ನಮ್ಮ ನೀರು ಕರೆಂಟ್ 6 ಕರೆಂಟ್ಗೆ ನಾವು ನುಗ್ಗಿ ಮಾಡ್ಕೊಂಡಕ್ಕೆ. ಈಗ ಬೇರೆ ಪೀಕ್ ಮಾಡಿದ್ನೆ ಅಂದ್ರೆ ಒಂದು ದಿವಸಕ್ಕೆ 1/2 ತೊಗೊತೈತಿ, ಈಗ ಈ ಪೀಕ್ ಮಾಡಿದ್ನೆ ಅಂದ್ರೆ ಒಂದಿನಕ್ಕೆ 2 ತೊಗೋಲ. ಹಂಗಾಗಿ ನಮ್ಮ ನೀರಿನ ಅನುಕೂಲ ಐತಿ, ನೀರನ್ನ ಒಳತೈತಿ ನಮ್ಮ ಮೂಲಕ, ಸಾಕಷ್ಟು ನೀರು ಹಾಸ್ಬೋದು ನಾವು. ಬೇರೆ ಬೆಳೆಗೆ ಹೋಲಿಸಿದ್ರೆ ಇದಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ, ಯಾಕಂತಂದ್ರೆ ನೀವು ಬೇರೆ ಯಾವುದಾದ್ರೂ ಪೂರ್ಣ ಪ್ರಮಾಣದ ಬೆಳೆ ಬೆಳೆದಿದ್ರೆ 1/2 ತೊಯ್ಯುವಂಥ ನೀರಲ್ಲಿನೇ ನೀವು 2 ನುಗ್ಗೆ ಬೆಳೆಗೆ ನೀರು ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಿ. ಈ ನುಗ್ಗೆ ಬೆಳೆಯೊಳಗೆ ಹೆಚ್ಚು ಇಳುವರಿ ಬರಬೇಕು ಅಂತ ಹೇಳಿ ಏನಾದರೂ ಹೆಚ್ಚುವರಿ ಪೋಷಕಾಂಶಗಳನ್ನು ನೀವು ನೀಡ್ತಿರೋ ಹೆಂಗೆ? ಹೆಚ್ಚು ಇಳುವರಿ ಬರ್ಬೇಕಾದ್ರೆ ನೀಡ್ತೀವಿ ಸರ್, ಹೆಚ್ಚು ಪೊಟ್ಯಾಸ್ ಗೊಬ್ಬರ, ಅದಕ್ಕೆ ಕಾಯಿ ಜಾಸ್ತಿ ಇಳುವರಿ ಬರೋಕೆ ಉದ್ದ ಬರೋದಕ್ಕೆ ಪೊಟ್ಯಾಸ್ ಗೊಬ್ಬರ ಜಾಸ್ತಿ ಉಪಯೋಗ ಮಾಡ್ತೀವಿ ಸರ. ಆಮೇಲೆ ತಿಪ್ಪೆ ಗೊಬ್ಬರನ ಸಗಣಿ ಗೊಬ್ಬರ ತೊಗೊಂಡು ಒಂದು ಸಸಿಗೆ 1 kg ಗೊಬ್ಬರ ಹಾಕ್ತೀವಿ, ಇಲ್ಲ ಕೋಳಿ ಗೊಬ್ಬರ ತಂದು ಅದ್ರಾಗ ಒಂದು ಸ್ವಲ್ಪ ಮಿಶ್ರಣ ಮಾಡಿ ಹಾಕ್ತೀವಿ, ಅದು ಒಳ್ಳೆ ಫಲವತ್ತತೆ ಕೊಡ್ತೈತಿ. ಆಮೇಲೆ ಫಲವತ್ತತೆನ ನಮ್ಗೆ ಇಳುವರಿನೇ ಜಾಸ್ತಿ ಕೊಡ್ತದೆ, ಅದನ್ನು ಮಾಡ್ತಾ ಇದ್ವಿ. ಆಮೇಲೆ ಈ ನುಗ್ಗೆ ಬೆಳೆಗೆ ಏನಾದರೂ ರೋಗ ಹೆಂಗೆ ತಮ್ಮ ಅನುಭವದ ಪ್ರಕಾರ ಇದೆ ಸರ್? ಚೆನ್ನೆಚ್ಚು ಒಂದು ಮಾಡಿ ಬಂದಾಗ ಕಾಪು ಕತ್ತರಿಸೋ ಮೂಮೆಂಟ್ನಾಗ ನಾವು ಎಣ್ಣೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಇಲ್ಲ ಮಾಡಿನ ಒಂದು ಹವಾಮಾನ ವರದಿ ಪ್ರಕಾರ ಅದಕ್ಕೆ ಜಾಸ್ತಿ ರೋಗ, ಇಬ್ಬನಿ ಮಾಡು ಅದು ಬಂತಂದೆ ಅಂದ್ರೆ ರೋಗ ಬಂದ್ಬಿಡ್ತು ಸರ್. ಅದಕ್ಕೆ ಯಾವ್ದಾದ್ರೂ ಕೀಟಗಳ ಹಾವಳಿ ಇದೆಯಾ ಹೇಗೆ? ಇಲ್ರಿ, ಅದಕ್ಕೆ ಕೀಟ ಇಲ್ಲ ಇಲ್ಲ ಜಾಸ್ತಿ ಕೀಟ ಹುಳ ಕಟ್ಟು ಇದು ಮಾಡೋದು ಅದೇನಿಲ್ಲ. ಅದಕ್ಕೆ ಅಂಟು ರೋಗ ಅಂತ ಒಂದು ಬರ್ತದೆ ಫಸ್ಟು, ಆ ಮೂಮೆಂಟ್ ಹೋತಂದ್ರೆ ಬೇಸಿಗೆ ಕಾಲದಾಗ ಯಾವುದು ರೋಗನೂ ಇರೋಂಗಿಲ್ಲ. ಜಾಸ್ತಿ ಇಳುವರಿ ಮಾಡೋಕೆ ನಾವು ಭೂಮಿಯನ್ನು ಫಲವತ್ತತೆ ಮಾಡಿ ಗೊಬ್ಬರ ಹಾಕ್ಯಂಡ್ಬಿಟ್ಟು ನಿನ್ನೆಂದ್ರೆ ಚೆನ್ನಾಗಿ ಇಳುವರಿ ಬರ್ತದೆ. ಅಂದ್ರೆ ಒಟ್ಟಾರೆ ತಮ್ಮ ಅನುಭವದ ಪ್ರಕಾರ ನಿರ್ವಹಣೆ ವೆಚ್ಚ ಬಹಳ ಕಡಿಮೆ ಇದೆ ನುಗ್ಗೆ ಬೆಳೆಯೊಳಗೆ. ಇದರಲ್ಲಿ ಈ ಮಾರುಕಟ್ಟೆ ಬೇಡಿಕೆ ಯಾವ ರೀತಿ ಇದೆ ಅಂತೀರಿ ನೀವು? ಮಾರುಕಟ್ಟೆ ಬೇಡಿಕೆ ಮತ್ತೆ ಜಾಸ್ತಿ ಒಂದು ಮದುವೆ ಸೀಸನ್ನಾಗ, ಆಮೇಲೆ ಬೇಸಿಗೆ ಟೈಮ್ನಾಗ ಜಾತ್ರೆ ಆದಾವತ್ನಾಗ ಬೇಡಿಕೆ ಜಾಸ್ತಿ ಇದೆ. ತರಕಾರಿ ಯಾವ ತರ ಬೇಡಿಕೆ ಬರ್ತದೆ ಹಂಗೆ ಜಾಸ್ತಿ ಬೇಡಿಕೆ ಇದೆ ರೀ. ಅಂದ್ ಬೆಳಗಾವಲ್ಲೆಲ್ಲ ಫಸ್ಟ್ ಟೈಮ್ ತಗೊಂಡು ಹೋದಾಗ ಬಡದಾಡ್ತಿರ್ತಾರೆ ನಮ್ಮ ಮಾಲ್ ತಗೊಳಕ್ಕೆ, ಮಾಲ್ ಖರೀದಿ ಮಾಡೋರು ಮತ್ತೊಬ್ಬ ಖರೀದಾರ ಜಾಸ್ತಿ ರೇಟ್ ಹಾಕೋದು, ಹಿಂಗಾಗಿ ನಮ್ಗೆ ಒಳ್ಳೆ ಪ್ರಾಫಿಟ್ ಸಿಕ್ಕೈತೆ ಫಸ್ಟ್ ಮೊಟ್ಟ ಮೊದಲು ರೇಟ್ ಕಾಯಿ ಹರಿಯಕ್ಕೆ ಬಂದೆ ಅಂದ್ರೆ. ಇವಾಗ ಯಾವ ತರ ಇದೆ? ಯಾಕಂತಂದ್ರೆ ಇದು ವರ್ಷದಲ್ಲಿ ಬಹುವಾರ್ಷಿಕ ಬೆಳೆ ಜೊತೆಗೆ ನೀವು ಇಡೀ ವರ್ಷ ಕೂಡ ಕಟಾವು ಮಾಡಬಹುದು ಅಲ್ವಾ? ಅಥವಾ ಇದಕ್ಕೆ ಏನಾದರೂ ಸೀಸನ್ ಇದೆಯೋ? ಹೆಂಗೆ ಸೀಸನ್ ಇದೆ ಸರ್? ಇವಾಗ ಮುಂಗಾರಿ ಮಳೆ ಏನು ಬರ್ತಾರೆ ಸರ್, ಮಳೆ ಬಂದ್ಬಿಟ್ಲೇನ ಕಟ್ಟಾಗ್ಬಿಡ್ತು ಸರ್, ಅದು ಕಾಯಿ ಬಿಡಂಗಿಲ್ಲ, ಅಲ್ಲಿ ಅಂಟು ರೋಗ ಬಂದ್ಬಿಡ್ತು ಅಲ್ಲಿದ್ದ ಅಥವಾ ಮಳೆಗಾಲ ಹೋಗೋ ತನ ಕಾಯಿ ಇರಂಗಿಲ್ಲ. ಅದು ಮಳೆಗಾಲ ಹೋಗಿ ಬೇಸಿಗೆ ಟೈಮ್ನಾಗ ಸ್ಟಾರ್ಟ್ ಆಗುತ್ತೆ, ಮತ್ತು 6-7 ಹರಿಬೋದು ನಾವು ಕಾಯಿನ. ಆದ್ರೆ ವಾರ 15 ನಾವು ವಾರಕ್ಕೊಮ್ಮೆ ಕಂಟಿನ್ಯೂ ಮಾಡಿರ್ತೀವಿ, ಒಂದು ಜಾಸ್ತಿ ಬಂದ್ರೆ 2 ಸಲ ಇರ್ತೀವಿ, ಮತ್ತೆ ಕಡಿಮೆ ಅಂದ್ರೆ ವಾರಕ್ಕೊಂದಿನ ಕಳಿಸ್ತೀವಿ ಅವನು ಮಾರ್ಕೆಟಿಂಗ್. ಸರಿ, ಸುಮಾರು ಒಂದು ಈ 4 ನುಗ್ಗೆ ಬೆಳೆ ಬೇಸಾಯದಲ್ಲಿ ಆರ್ಥಿಕವಾಗಿ ನಿಮ್ಗೆ ಲಾಭಾಂಶ ಎಷ್ಟು ಅಂತೀರಿ? ಈಗ ಸುಮಾರು ಈ ವರ್ಷ ವಾದರ್ಶ ನಂಗೆ ನಮ್ಗೆ ಚೆನ್ನಾಗಿ ಇಳುವರಿ ಬಂತಂದೆ ಅಂದ್ರೆ 4-5-6 ರೂಪಾಯಿ ನಾವು ಇಳುವರಿ ತೆಗಿಬಹುದು, ಬರ್ತನ ನಮ್ದು ನಂಬಿಕೆ ಇದೆ. ಚೆನ್ನಾಗಿ ಮಾರ್ಕೆಟ್ ರೇಟ್ ಸಿಕ್ತೆ ಅಂದ್ರೆ ಇಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ರೇಟ್, ಮತ್ತೆ ಎಲ್ಲರೂ ಮಾರ್ಕೆಟಿಗೆ ಭಾಳ ಮಾಲು ಬಂತಂದ್ರೆ ಸ್ವಲ್ಪ ಹಿಂಗೆ ಈ ಉಳ್ಳಾಗಡ್ಡೆ ರೇಟ್ ಜಾಸ್ತಿ ಮಾಲು ಬಂದಾಗ ಕಡಿಮೆ ಮಾಡಿದ್ರಲ್ಲ ಆ ಟೈಮ್ನಾಗ ಅದು ಕಡಿಮೆ ಆಗುತ್ತೆ. ಇಲ್ಲ ನಮ್ಮ ಅದೃಷ್ಟ ಚೆನ್ನಾಗಿತ್ತಪ್ಪ ರೇಟ್ ಚೆನ್ನಾಗಿ ಸಿಕ್ತೆ ಅಂದ್ರೆ 6-7 ನಾವು ಒಂದು ಕುರಿಗೊಲ್ಲ ತೆಗಿಬಹುದು. ಸರಿ, ಸುಮಾರು ಎಕರೆಗೆ ಎಷ್ಟು ವೆಚ್ಚ ಬರುತ್ತೆ ಅಂತೀರಿ ನುಗ್ಗೆ ಬೆಳೆಗೆ? ಈಗೇನು ನುಗ್ಗಿಗೆ ಒಂದು 10-15,000 ರೂಪಾಯಿ ಖರ್ಚು ಮಾಡ್ಬೋದು ಸರ್. ನಾವು ಎಣ್ಣೆ ಹೊಡೆಯೋದು ಜಾಸ್ತಿ, ಗೊಬ್ಬರನ ಸಸಿ ಈಗ 1 ಕಡಿಮೆ ಅಂದ್ರೂ ಎಷ್ಟಪ್ಪ ಅಂದ್ರೆ 1,000-1,500 ಆಗಿ ಕುಂತಿರ್ತಾವೆ ಅಷ್ಟಕ್ಕೆ. ಹಂಗಾಗಿ ಅದ್ರ ಖರ್ಚು ಕಡಿಮೆ ಇರುತ್ತೆ. ಎಣ್ಣೆ ಸ್ಪ್ರೇ ಮಾಡೋದ ಜಾಸ್ತಿ ಸರ್, ಅದಕ್ಕೆ ಒಂದಿಷ್ಟು ಆಳು ನಾವು ಮನೆಯವ್ರು ಮೇಂಟೈನ್ ಮಾಡ್ತೀವಲ್ಲ, ಹಾಗಾಗಿ ಖರ್ಚು ಭಾಳ, ಲಾಭಕ್ಕಿಂತ ಖರ್ಚು ಭಾಳ ಕಡಿಮೆ, ಅದರಲ್ಲಿ ಲಾಭನ ಜಾಸ್ತಿ. ಅಂದರೆ ಒಂದು ಎಕರೆ ಮಾಡಿದರೂ ಕೂಡ ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಿರಂತರವಾಗಿ ಆದಾಯ ಪಡ್ಕೋಬಹುದು, ಮತ್ತೆ ನಿರ್ವಹಣೆ ವೆಚ್ಚನೂ ಕಡಿಮೆ ಅಂತೀರಿ ನೀವು ಚಂದ್ರಪ್ಪ. ಇದ್ರ ಜೊತೆಗೆ ಈ 4 ಎಕರೆಯಲ್ಲಿ ನೀವು ನುಗ್ಗೆ ಬೆಳೆ ಜೊತೆಗೆ ಮತ್ತೆ ಬೇರೆ ಯಾವ ರೀತಿಯ ಬೆಳೆಗಳನ್ನು ಕೂಡ ತಾವು ಮಾಡ್ತಾ ಇದ್ರೆ? ಮಿಶ್ರ ಬೆಳೆ ಏನ್ರಿ ಅಂದ್ರೆ? ಹಾ, ಮಿಶ್ರ ಬೆಳೆದಾಗ ಹತ್ತಿ ಮಾಡಿದ್ವಿ, ಸಜ್ಜೆ ಮಾಡಿದ್ವಿ, ಗೋಯಂಜೋಳನ ಮಾಡಿದ್ವಿ. ಇವಾಗ 2 ಎಕರೆ ಗೋಯಂಜೋಳ ಮಾಡಿದ್ವಿ, ಅದ್ರಾಗ ಒಂದು 50 ಪ್ಯಾಕೆಟ್ ಗೋಯಂಜೋಳ ಆಗೈತಿ. ಹತ್ತಿ ಈ ವರ್ಷ ಏನು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಸರ, ಸಜ್ಜೆನೇ ಚೆನ್ನಾಗಿ ಬಂತೆ. ಮತ್ತೆ ಅದನ್ನೇ ನಾವು ರೂಟ್ ಓಡಿಸ್ಬಿಡ್ತೀವಿ, ಅಲ್ಲಿ ಅದು ಬಿತ್ತಿರ್ತೀವಿ, ಅದನ್ನ ರೂಟ್ ಓಡಿಸಿದ್ರೆ ಅದು ಕೂಡ ನಮ್ಮ ನುಗ್ಗಿಗೆ ಫಲವತ್ತತೆ ಕೂಡ ಅನುಕೂಲ ಆಗುತ್ತೆ, ಸಾವಯವ ಗೊಬ್ಬರದ ಒಂದು ಇದಕ್ಕೆ. ಈ ಮಿಶ್ರ ಬೆಳೆಯನ್ನು ಮಾಡುವಾಗ ಇವಾಗ ಬೇರೆ ತೋಟಗಾರಿಕಾ ಬೆಳೆಗಳು, ಈಗ ನೀವು ಬೇರೆ ಚಿಕ್ಕು ಪೇರೆಲ್ಲ ಇಂಥದ್ದು ಮಾಡಿ ಅಲ್ಲಿ ಮಿಶ್ರ ಬೆಳೆ ತೆಗೆಯೋದು ಬಹಳ ವರ್ಷಗಳ ನಂತರ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪ್ರಾರಂಭದೊಳಗೆ ಸಸಿಗಳು ಸಣ್ಣಗಿದ್ದಾಗ, ಗಿಡಗಳು ಸಣ್ಣಗಿದ್ದಾಗ ಮಿಶ್ರ ಬೆಳೆ ಮಾಡ್ತಾರೆ ಮತ್ತು ಲಾಭ ತಗೊಳ್ಳಿಕ್ಕೂ ಸಾಧ್ಯತೆ ಇದೆ. ಈ ನುಗ್ಗೆ ಬೆಳೆಯೊಳಗೆ ಯಾವ ರೀತಿ ಇದೆ ಪರಿಸ್ಥಿತಿ? ನಿರಂತರವಾಗಿ ತೆಗಿಲಿಕ್ಕೆ ಸಾಧ್ಯ ಇದೆಯಾ ಇಲ್ಲಿ, ಅಥವಾ ಗಿಡಗಳು ದೊಡ್ಡವು ಆದರೆ ಅಲ್ಲಿ ಕೂಡ ಮಿಶ್ರ ಬೆಳೆಗೆ ಧಕ್ಕೆ ಆಗ್ತದೋ ಹೆಂಗೆ? ಇಲ್ಲ ಸರ್, ಗಿಡಗಳು ದೊಡ್ಡವಾದಾಗ ನಾವು ವರ್ಷಕ್ಕೊಮ್ಮೆ ಕಟಾವು ಮಾಡ್ತೀವಿ. ಅವನ್ನ ಗಿಡನ ದೊಡ್ಡವಾಗಿರ್ತಾವಲ್ಲ, ಕಟಾವು ಮಾಡಿದ್ನಂದ್ರೆ ಮತ್ತೆ ಬಡ್ಡಿ ಚಿಗಿತಿತ್ತದು, ಕಟಾವು ಮಾಡದೆ ನಾವು ಮಿಶ್ರ ಬೆಳೆ ಮಾಡ್ಬೋದು. ಕಟಾವು ಮಾಡದೇ ಇದ್ನಂದ್ರೆ ಮಿಶ್ರ ಬೆಳೆ ಮಾಡೋಕೆ ಅನುಕೂಲ ಆಗಂಗಿಲ್ಲ ಅದರಲ್ಲಿ. ಅದೇ ಮತ್ತೆ ಜಾಸ್ತಿ ಬರುತ್ತೆ ಇಳುವರಿ. ಅದು ಕಟಾವು ಮಾಡಲಿಲ್ಲ ಅಂದ್ರೆ ಗಿಡಗಳು ದೊಡ್ಡವಾಗಿ ಆಮೇಲೆ ವಾಲ್ ದೊಡ್ಡವಾಗಿಂದೆ ಅದರಲ್ಲಿ ಇಳುವರಿ ಜಾಸ್ತಿ ಬರ್ತದೆ. ಅವಾಗೇನು ನಾವು ಮಿಶ್ರ ಬೆಳೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಅವಾಗ. ನೀವು ಆದರೆ ಮಿಶ್ರ ಬೆಳೆನೂ ತೆಗೆಯೋ ಸಾಧ್ಯತೆ ನಿಮಗೆ ಹೆಚ್ಚು ಇರೋದ್ರಿಂದ ನೀವು ಕಟಾವು ಮಾಡಿಬಿಡ್ತೀರಿ ಎಲ್ಲ ಗಿಡಗಳು? ನಾವು ಕಟಾವು ಮಾಡೇ ಈಗ ಮಿಶ್ರ ಬೆಳೆ ಮಾಡಿದ್ದೇವೆ ಸರ್. ಮಿಶ್ರ ಬೆಳೆ ಮಾಡಿದ್ದೆ, ಅದರಲ್ಲಿ ಗೋಯಂಜೋಳ ಸಜ್ಜೆ ಕೂಡ ಪೀಕ್ ತೆಗೆದಿದ್ದೇವೆ. ಇವಾಗ ಇಲ್ಲ, ಈಗಾಗಲೇ ದೊಡ್ಡದಾಗಿಬಿಟ್ಟದಲ್ಲ, ಅದೇನು ಮಿಶ್ರ ಬೆಳೆ ಮಾಡೋಂಗಿಲ್ಲ, ಒಂದೇ ಪೀಕ ಮಾಡ್ಬೋದು ಮಿಶ್ರ ಬೆಳೆನ ವರ್ಷದೊಳಗೆ. ಬೇಸಿಗೆ ಟೈಮ್ ನಾವು ಗಿಡಗಳು ದುಂಡು ಕೂಡಿ ನಾವು ಟ್ಯಾಕ್ಟ್ರಿ ಇಟ್ಟರೆ ಅಡ್ಡಾಡಕ್ಕೆ ಆಗಂಗಿಲ್ಲ, ಅವು ಆ ಟೈಮ್ನಾಗ ಕಾಯಿ ಬಿಟ್ಟಿರ್ತೈತೆ. ಅದು ಅದಕ್ಕೇನು ಧಕ್ಕೆ ಮಾಡಲಾರ್ದಂಗೆ ಮಸ್ತ ಕಾಯಿ ಹರ್ಕೊಳ್ಳೋದು, ಅದಕ್ಕೆ ನೀರು ಹಾಸೋದು, ಗೊಬ್ಬರ ಕೊಡೋದು, ಅದನ್ನು ಮಾಡ್ತೀವಿ. ಒಟ್ಟಾರೆ ಈ ನುಗ್ಗೆ ಬೆಳೆ ಬೇಸಾಯದ ನಂತರ ಈ 4 ಎಕರೆ ಏನು ನೀವು ನುಗ್ಗೆ ಬೆಳೆ ಮಾಡ್ತಾ ಇದ್ದೀರಿ, ಈ 2 ವರ್ಷದಲ್ಲಿ ಆರ್ಥಿಕವಾಗಿ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆಗಳು ಏನೇನು ಅಂತೀರಿ ಚಂದ್ರಪ್ಪ? ಮಾಡಿದೀನಿ ನಾನು ಈಗ 2 ವರ್ಷದಲ್ಲಿ ನಾನು 1.5 ಎಕರೆ ಒಳಗೆ ಖರೀದಿ ತೊಗೊಂಡಿದ್ದೀನಿ ಅಲ್ಲೇ ಮಗ್ಲೇ. ಮತ್ತೆ ಅದು ನುಗ್ಗಿದ್ದು ಒಂದು ಸ್ವಲ್ಪ, ಆಮೇಲೆ ಆ ಬೇರೆ ನಮ್ದು 10 ಎಕರೆ ಜಮೀನು ಇರೋದ್ರಿಂದ ಈಗ ಬೇರೆ ಜಮೀನಿಂದ ಅದು ಖರ್ಚು ವೆಚ್ಚ ಮಾಡ್ಕೊಂಡು ನುಗ್ಗಿದಂಗೆ ಉಳಿಸ್ಕೊಂಡು ಅದರಿಂದ ನಾನು ಆರ್ಥಿಕ ಪರಿಸ್ಥಿತಿ ಒಳಗೆ ಮುಂದೆ ಬಂದಿದ್ದೇನೆ. 4 ಜನ ಮಕ್ಕಳಿದ್ದಾರೆ, ಇಬ್ಬರು ಗಂಡ್ಮಕ್ಳು, ಇಬ್ಬರು ಹೆಣ್ಮಕ್ಳು, ಅವ್ರನ್ನ ಎಜುಕೇಷನ್ನಲ್ಲಿ ಮುಂದುವರಿಸಿದ್ದೇನೆ ಕಂಟಿನ್ಯೂ. ಅದೇ ನಾನು ಕೃಷಿ ಅವಲಂಬನೆ ಮೇಲೇ. ಒಬ್ಬ ಮಗ ಡಿಪ್ಲೊಮಾ ಮುಗಿಸಿದ್ದಾನೆ ರೀ, ಒಬ್ಬಕ್ಕೆ ಬಿಕಾಮ್ ಫಸ್ಟ್ ಇಯರ್, ಇವಾಗ ಇನ್ನಿಬ್ಬರು ಸಣ್ಣ ಅಲ್ಲೇ ಮಿಡ್ಲ್ ಸ್ಕೂಲಿಗೆ ಹೋಗ್ತಾರೆ. ಇವಾಗ ಈ 2 ವರ್ಷಗಳಲ್ಲಿ ಈಗ ನುಗ್ಗೆ ಬೆಳೆ ಏನು ನೀವು ಬೆಳೀಲಿಕ್ಕತ್ರಿ, ಈಗ ಆರ್ಥಿಕವಾಗಿ ಭಾಳ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮಗೆ ಎಲ್ಲ ರೀತಿಯಿಂದ ಅನುಕೂಲ ಆಯಿತು, ಆ ಮುಂಚೆ ಯಾವ ರೀತಿ ಇತ್ತು ನಿಮ್ಮ ಕೃಷಿ ಚಟುವಟಿಕೆ ಯಾವ ರೀತಿ ಇತ್ತು ಅಂತೀರಿ? ಹಿಂದೆ ನುಗ್ಗೆ ಹಾಕ್ಲಾರ್ದಕ್ಕಿಂತ ಮೊದಲದಲ್ಲಿ ಅಷ್ಟೊಂದು ಚೆನ್ನಾಗಿ ಬರ್ತಿದ್ವಿ ಆರ್ಥಿಕ ಪರಿಸ್ಥಿತಿ ಒಳಗೆ. ನಾವು ಇಂದನೂ ಉಳಿದಿದ್ವಿ ನಾವು, ಯಾಕಂದ್ರೆ ಈಗ ಯಾವ್ದಾರ ಒಂದು ಪೀಕ್ ಮಾಡ್ತಿದ್ವಿ, ಈಗ ಸೂರ್ಯಪಾನ ಹಾಕ್ತಿದ್ವಿ, ಯಾವುದೇ ಒಂದು ಸೈಕ್ಲೋನ್ ಗಿಕ್ಲೋನ್ ರೋಗ ಬಂತು ನಾವು ಸೂರ್ಯಪಾನಿ ಬಂದಂದ್ರೆ, ಆ ರೋಗ ಬಂದ್ಬಿಟ್ಟಿನಂದ್ರೆ ಅವರ್ಸ್ ಪೂರ್ತಿ ನಾಶ ಅದು ಪೀಕ್, 2 ಚೀಲ 3 ಚೀಲ. ಹಿಂಗಾಗಿ ಅದು ನಾವು ಮಾಡಿದ ಖರ್ಚು ಸಹಿತ ಬರ್ತಿದ್ದಿಲ್ಲ. ನುಗ್ಗೆ ಹಾಕಿ ಸ್ವಲ್ಪ ಖರ್ಚು ಕಡಿಮೆ ಆಗಿರೋದ್ರಿಂದ ನಮಗಿನ್ನು ಮುಂದೆ ಬೇಸಿಗೆ ಟೈಮ್ ಬರ್ತಾಳೆ ನುಗ್ಗೆ ಅನ್ನೋದೊಂದು ಧೈರ್ಯ ಇರು ರೈತರಿಗೆ, ಬರ್ತಾಳೆ ನುಗ್ಗೆ ತೆಗಿತೀವಿ ನಾವು ಪೀಕ ಅನ್ನೋದೊಂದು ನಮಗಿದು, ಆದರೆ ಲುಕ್ಷಣೆ ಆಗಲ್ಲ ಅನ್ನೋದೊಂದು ಧೈರ್ಯ ಇದೆ. ಅಂದರೆ ನಿಮ್ಮ ಮಾತಿನೊಳಗೆ ಯಾವುದೇ ಒಬ್ಬ ರೈತ ಒಂದೇ ಬೆಳೆಯ ಮೇಲೆ ನಿರ್ಭರ ಆಗೋದಕ್ಕಿಂತ ಅಥವಾ ಬೇರೆ ಬೇರೆ ಬೆಳೆಗಳ ಜೊತೆ ಅಥವಾ ಯಾವುದೋ ಒಂದು ಬಹುವಾರ್ಷಿಕ ಬೆಳೆನ ಅಥವಾ ಒಂದು ಸ್ವಲ್ಪ ಜಮೀನಲ್ಲಿ ಸ್ವಲ್ಪ ಕ್ಷೇತ್ರದೊಳಗೆ ಒಂದು ಬಹುವಾರ್ಷಿಕ ತೋಟಗಾರಿಕೆ ಬೆಳೆನ ಮಾಡೋದ್ರಿಂದ ಆತ ಆರ್ಥಿಕವಾಗಿ ಸ್ವಲ್ಪ ದೃಢ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಅಂತೀರಿ ನೀವು? ಹೌದು ಸರ, ಈಗ ಬಹುವಾರ್ಷಿಕ ಬೆಳೆ ಮಾಡಿದ್ನಂದ್ರೆ ಆರ್ಥಿಕವಾಗಿ ಸದೃಢ ಆಗ್ಬಹುದು ಅವರು. ಈಗ ಒಂದೇ ಇದನ್ನೇ ಬೆಣ್ಣೆ ತಿಂಡು ಒಂದೇಂದ್ರೆ ಅದು ಯಾವ ಟೈಮ್ನಾಗ ಈಗ ಹೆಚ್ಚಾನೆಚ್ಚು ರೋಗಗಳು ಜಾಸ್ತಿ ಬೀಳೋದು, ಅದಕ್ಕೆ ಆ ಮೂಮೆಂಟ್ನಾಗ ಏನಾರ ಆತಂದ್ರೆ ವರ್ತ್ ಬೀಳುತ್ತೆ. ಬಹುವಾರ್ಷಿಕ ಆಮೇಲೆ ಮಿಶ್ರ ಬೆಳೆಗಳನ್ನು ಮಾಡ್ಕೊಂಡ್ಯಂದ್ರೆ ಒಂದರಲ್ಲಿ ಹೋದ್ರೂ ಇನ್ನೊಂದರಲ್ಲಾರ ನಮ್ಗೆ ರೈತರನ್ನ ಬದುಕಸಕ್ಕೆ ದಾರಿ ಆಗುತ್ತದೆ. ಒಳ್ಳೆ ಮಾತು ಹೇಳಿದ್ರಿ ಚಂದ್ರಪ್ಪ. ನುಗ್ಗೆ ಬೆಳೆ ಬೇಸಾಯದಿಂದ ನೀವು ಆರ್ಥಿಕವಾಗಿ ಸಾಧಿಸಿದ ಪ್ರಗತಿ ಮತ್ತು ನೀವು ಪಡ್ಕೊಂಡ ಮನಃಶಾಂತಿ ಎಲ್ಲದರ ಬಗ್ಗೆ ಸಾಕಷ್ಟು ಅನುಭವಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ಸ್ ಸರ್. ಈವರೆಗೆ ಶ್ರೀ ಚಂದ್ರಪ್ಪ ಹುಳಿ ಅವರೊಂದಿಗೆ ನುಗ್ಗೆ ಬೇಸಾಯ ಕ್ರಮಗಳ ಕುರಿತು ಸಂದರ್ಶನ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಸಸ್ಯ ರೋಗಗಳ ನಿರ್ವಹಣೆಗೆ ಜೈವಿಕ ನಾಶಕಗಳ ಬಳಕೆ ಇತ್ತೀಚೆಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇದರಲ್ಲಿ ಸುಡೋಮೊನಾಸ್ ಫ್ಲೋರೋಸೆನ್ಸ್, ಬೆಸಿಲಸ್ ಸಬ್ಟಿಲಿಸ್ ಹಾಗೂ ಪೆಸಿಲೋಮೈಸಿಸ್ ಲೀಲಾಸಿನಸ್ ಕೂಡ ಮುಖ್ಯವಾದವುಗಳು. ಸುಡೋಮೊನಾಸ್ ದುಂಡಾಣು ಬೇರುಗಳ ಸಮೀಪದಲ್ಲಿ ಬೆಳೆದು ಬೇರಿನ ಸುತ್ತಲೂ ಅತ್ಯಂತ ಪ್ರಬಲ ಕವಚವನ್ನು ನಿರ್ಮಿಸಿ